ಗೋಪಾಲ ಬಾಲ ಗಿರಿಧರ ಗೋಪಾಲ ಬಾಲ ಗಿರಿಧರ ಗೋಪಾಲ ಬಾಲ ಗಿರಿಧರ ಗೋಪಾಲ ಬಾಲ ಗಿರಿಧರ ಗೋಪಾಲ ಬಾಲ ಗಿರಿಧರ ಗೋಪಾಲ ಬಾಲ ಗಿರಿಧರ ಗೋಪಾಲ ಜನ ತುಳಸಿ